13 ಎಕರೆ ಸಂಪೂರ್ಣ ಸಫಿಶಿಯಂಟ್ ಇರೋದ್ರಿ ನಮಗೆ. ಅದರಿಂದ ಭಾಳ ಅನುಕೂಲ ಆಗ್ಯದ ರೀ. ಇದು ನಮ್ಗೆ ನಮ್ಮ ಬಟನ್ ಸರ್ ಸರ್ ಅದಾರ ರೀ, ಕೆಲವೊಂದು 5-6 ವರ್ಷದಿಂದ ನಮ್ಮ ಆತ್ಮ ಇದ್ರೊಳಗೆ ಇದು ಮಾಡಿಸ್ಕೊಂಡು ನಮ್ಮಲ್ಲಿ ಬಂದು ನೋಡಿ ಮಾಡಿ ನಮ್ಗೆ ಧಾರವಾಡ ಯೂನಿವರ್ಸಿಟಿ ತಾಲೂಕು ಮಟ್ಟದ ಪ್ರಶಸ್ತಿನೂ ಬತ್ತರಿ. ಯಾವಾಗಲೂ ನಮ್ಗೆ ಬೆನ್ನಲ್ಲವೇ ಏನು ಕೇಳೋದಕ್ಕೆ ಸ್ವಲ್ಪ ಏನಬೇ ಎಲ್ಲ ನಮ್ಗೆ ಹೇಳ್ತಾರೆ ರೀ, ಅಂದ್ರೆ ನಮಗೇನು ಅನುಭವ ಇಲ್ಲ ಅದೆಲ್ಲ ಅನುಭವ ಕೊಡ್ತಾರೆ. ಹೀಗಾಗಿ ಕೃಷಿ ಅಧಿಕಾರಿಗಳ ಸಹಾಯದಿಂದ ಮತ್ತು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ತಿಳುವಳಿಕೆಯಿಂದ ಇವತ್ತು ಕೃಷಿಯೊಳಗೆ ನಾವು ಅಗದಿ ಆರಾಮಿದ್ದೇವೆ ರೀ. ಕೃಷಿಯೊಳಗೆ ಇರತಕ್ಕಂಥ ಆರಾಮ ಎದುರಾಗೂ ಇಲ್ಲ ಅಂತ ನಮ್ಗೆ ಅನಿಸ್ತಾರೆ ಸರ್. ಸರ್ ಈ ಕೆಲವೊಬ್ಬರು ಏನು ಸರ್, ಈಗ ಶಿಕ್ಷಣ ಅನ್ನೋದು ಯಾರ ಕಡೆಯಿಂದ ಆಗಲ್ಲಂತ ಹೇಳ್ತೀವಿ ಸರ್. ನಾವು ಶಿಕ್ಷಣ ಅಂದರೆ ಈ ಒಕ್ಕಲ್ತನ ಮ್ಯಾಗೆ ನಾವು ಶಿಕ್ಷಣ ಮಕ್ಕಳು ಮಾಡೀವಿ ಸರ್. ಒಟ್ಟೆ ಒಕ್ಕಲ್ತನಕ್ಕೆ ಕಷ್ಟಪಟ್ಟು ಮಾಡಿದ್ರೆ ಒಕ್ಕಲ್ತನ ಇಂಪ್ರೂವ್ ಎದಕ್ಕೂ ಇಲ್ಲ ಸರ್. ಇದು ನಮ್ಮ ಸ್ವಂತ ಅನುಭವ ಸರ್. ಇದು ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ನೀರಾವರಿ ಮಾಡಿಕೊಂಡು ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ಈಗ ಬೆಳೆ ಬೇಸಾಯ ಮಾಡಿಕೊಂಡು ನಾವೆಲ್ಲ ಈಗ ಒಂದು ಅಂದರೆ ಮಾದರಿ ಅಂದರೆ ನಮ್ಮ ಒಕ್ಕಲ್ತನ, ಇನ್ನಿತರ ಯಾವೂ ನಮ್ಮದು ಇಲ್ಲ ಅಂತ ಕಿಶಂತ ನಾನು ಹೇಳ್ಬೋದು ಸರ್ ನಿಮಗೆ. ಶಿವಪುತ್ರ ಅವರ, ಈಗ ನೋಡ್ರಿ 20 ವರ್ಷದ ಹಿಂದೆ ಈ ಭೂಮಿ ಹಿಂಗಿರಲಿಲ್ಲ ಅನ್ನುವಂಥ ಮಾತು ಆಗಳೆ ಹೇಳಿದ್ರಿ ತಾವು. ಅವಾಗ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು, ಮಣ್ಣಿನ ಆರೋಗ್ಯ ಹೆಂಗಿತ್ತು, ಮತ್ತು ನೀವು ಇದನ್ನು ಭೂಮಿಯನ್ನು ಯಾವ ರೀತಿ ಸುಧಾರಣೆ ಮಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದನ್ನು ಹೇಳ್ತೀರಿ? ಹೌದು ಸರ್, ಅದು ಸೌಳ ಭೂಮಿ ಸರ್ ನಮ್ಮದು. ಅದು ನಮ್ಮ ಟೆಕ್ನಿಕ್ ಪ್ರಕಾರ ಪೂರ್ತಿ ಭೂಮಿ ಎಲ್ಲ ಲೇವಲಿಂಗ್ ಮಾಡಿದೆ ಸರ್. ನಾವೆಲ್ಲ ಲೇವಲ್ ಮಾಡಿದ ತಕ್ಷಣ ಅದು ಕರಿ ಕರ್ಲ ಮ್ಯಾಗೆದ್ದು ಬೆಳೆ ಬರ್ತಾ ಇರಿ ಸರ್. ಒಟ್ಟೆ ಅದಕ್ಕೆ ಮಡ್ಡಿ ಜಮೀನು, ಮಡ್ಡಿ ಮಣ್ಣು, ಹಾಳು ಮಣ್ಣು, ಇನ್ನಿತರ ಬೇರೆ ರೂಪದ ಮಣ್ಣು ತಂದು ಭೂಮಿಯೊಳಗೆ ಹಾಕಿ ಒಂಥರ ಫಲವತ್ತಾದ ಭೂಮಿ ತಯಾರು ಮಾಡಿದೆ ಸರ್. ಅಂತ ನಾವು ಫಲವತ್ತಾದ ಭೂಮಿ ತಯಾರು ಮಾಡಿ ಅದರಿಂದ ಮುಂದೆ ಹಂಗೆ ಬೆಳೆ ಅನುಕೂಲ ಬಳುವಳಿ ಇನ್ನು ಅನಿತರ ಬೆಳೆ ಮಾಡ್ಕೋತ ಕಿಶಿಂದ ಈಗೆಲ್ಲ ಬೆಳೆ ಭೂಮಿ ಇಂಪ್ರೂವ್ ಆಗಿ ಇದು ಮಾಡಿದೆ ಸರ್. ಅಂದ್ರೆ ದನಗಳು ಮಾಡಿದಾರೆ ಸರ್. ದನಗಳಿಂದ ತಿಪ್ಪಿ ಗೊಬ್ಬರ ಹಾಕೋದು ಒಂದೊಂದು ವರ್ಷಕ್ಕೆ 2 ಎಕರೆ ರೀ, 2 ಎಕರೆ 3 ಎಕರೆ ಹಿಂಗೆ ಹಾಕೋತ ಹಾಕೋತ ಹೋಗಿ ಕಿಶಂದ್ರೆ ಏನಕ್ಕೆ ಏನದ ಯಾವ್ದನ್ನೂ ಚಲ ಸುಡಲ್ಲ ಸರ್. ಕಬ್ಬಿನ ರವಿ ಸಹ ಡಿಕ್ಸ್ ಹೊಡೆದು ಭೂಮಿ ಒಳಗೆ ಇದು ಮಾಡ್ತೇವೆ. ಸುರಪನ ಕಟ್ಟಿಗೂ ಡಿಕ್ಸ್ ಹೊಡೆದು ಭೂಮಿ ಒಳಗೆ ಕರೆಸ್ತೇವೆ. ಹತ್ತಿ ಕಟ್ಟಿಗೂ ಹಿಂಗೆಲ್ಲ ಭೂಮಿ ಒಳಗೆ ಇದು ಮಾಡಿ ಎಲ್ಲ ಹೊಲ ಫಲವತ್ತತೆ ಮಾಡಿದ್ದಾರೆ ಸರ್ ಎಲ್ಲ. ಅಂದ್ರೆ ಯಾವುದು ಚಗಳ ಚಪ್ಪಟಿ ಹೊಟ್ಟೆ ಸುಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸರ್. ಒಟ್ಟೆಲ್ಲ ಎಲ್ಲ ಸಣ್ಣ ಪುಡಿ ಮಾಡಿ ಭೂಮಿ ಒಳಗೆ ಕಳಿಸಿ ಬಿಡೋದ್ರೆ ಅದಕ್ಕೆ. ಅಪ್ಪ ಸಾಹೇಬ್ ಅವರ, ನನಗೇನಪ್ಪ ಅಂತಂದ್ರೆ ಈಗ ರೈತರಿಗೆ ಈ ನೀರಿನ ಸಂಗ್ರಹಣೆ ನೀವು ಯಾವ ರೀತಿ ಮಾಡಿದ್ರಲ್ಲ, ಸ್ವಲ್ಪ ಹಂತ ಹಂತವಾಗಿ ನೀವು ಏನ್ ಮಾಡಿದ್ರಿ, ಏನೇನು ಕಷ್ಟಗಳು ನಿಮಗೆ ಬಂದು, ಏನೇನು ಸಮಸ್ಯೆಗಳು ಬಂದು, ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ರಿ? ಅಂದ್ರೆ ನೀರನ್ನ ನಿಮ್ಮ ತೋಟದೊಳಗೆ ಇಂಗಿಸುವಂತಹ ಒಂದು ಕೆಲಸ, ಸಂಗ್ರಹ ಮಾಡುವಂತಹ ಒಂದು ಕೆಲಸ, ಇದ್ರೊಳಗೆ ಏನೇನು ನೀವು ಮಾಡಬೇಕಾಯ್ತು, ಹೆಂಗೆಂಗೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಸರ್ ಅದು ನಾವು ನೀರು ನಮ್ಗೆ ಸಫಿಶಿಯಂಟ್ ಸಿಗಲ್ಲ ಟೈಮ್ದಾಗ ಸರ್. ಈಗ ಪೈಲ ನಮ್ಮಲ್ಲಿ 14 ಬೋರ್ ಇದ್ದರಿಂದ ಬೋರ್ ಎಲ್ಲ ಪೂರ್ತಿ ಖಾಲಿ ಇದ್ದು ಸರ್. ನಮಗೆ ನಾವು ಏನು ನೀರು ತಂದು ಬಾವಿ ಒಳಗೆ ಇಂಗು ಗುಂಡಿ ಥರ ಏನು ಮಾಡಿದೆ ಸರ್, ಅದರಿಂದ ನಮಗೆ 2 ಬೋರ್ ಸಫಿಶಿಯಂಟ್ ನೀರು ಫುಲ್ ಆಗಿಬಿಟ್ಟು ಸರ್. ನಮ್ಮ ಅದರಿಂದ ಮುಂದೆ ಏನು ಮಾಡಿದೆ ಸರ್, ಇನ್ನೊಂದು ಬೋರಿಗೆ ಸುತ್ತೆಲ್ಲ 10 ಫೂಟ್ ಮಣ್ಣು ತೆಗೆದು ಕಲ್ಲಾಕ್ಬಿಟ್ಟೆ ಸರ್. ಮತ್ತು ನಾವು ಒಣಕಲ್ಲ ಸಣ್ಣ ಕಲ್ಲ ಹಾಕೋದ್ರಿಂದ ಅಲ್ಲಿ ಆಟೋಮೆಟಿಕ್ ಮಳೆ ನೀರು ಬೋರಿ ಮಗಲ ಹಿಂಗಿ ಅದು ನೀರು ಸದ್ಯವತ್ತು ಫುಲ್ ಭೂ ನಡೀತದೆ ಬೋರ್ ಸರ್. ಅದು ಈ ಥರ ನಮ್ಮ ನೀರಿನ ಸಫಿಶಿಯಂಟ್ ನಾವು ಸ್ವಂತ ಅಗದಿ ಅನುಕೂಲತೆ ಮಾಡಿವೆ ಸರ್. ಈಗ ಹೇಳ್ಬೇಕಂತ ಸರ್ ನೀರಿನೊಳಗೆ ಅತಿ ಈ ಭಾಗದಾಗೆ ನಮ್ಮಲ್ಲಿ ಪಟ್ಟಣ ಶೆಟ್ಟಿ ಸರ್ ಬಂದು ನೋಡೋರು, ಧಾರವಾಡ ಕೃಷಿ ಅಧಿಕಾರಿಗಳು ಬಂದು ನೋಡಿದ್ರು ಸರ್. ಈ ಥರ ಎಲ್ಲಿ ಮಾಡಿಲ್ಲ ಸರ್ ಯಾರು. ಅಂದ್ರೆ ನಾವು ಇಳಿವಿಂದ ನೀರು ತಂದು ಏರಿನೊಳಗೆ ಹಿಂಗು ಹಿಂಗತಕ್ಕಂಥ ವ್ಯವಸ್ಥೆ ಮಾಡಿದ್ರು ಸರ್. ಅಂದ್ರೆ ನಮ್ಮ ಬಾವಿ ಏನೋ ಹಿಂಗು ಗುಂಡಿ ಮಾಡಿದ್ರಿ, ಅದರದಿಂದ ನಮ್ಮ ತಳಗ 20 ಫುಟ್ ಇಳಿವಿಗೆ ನೀರು ಅದ ರೀ. 20 ಫುಟ್ ಏರಿನೊಳಗೆ ಆಟೋಮೆಟಿಕ್ ನೀರು ಬರಂಗೆ ಮಾಡಿ ಭೂಮಿಯೊಳಗೆ ಇಂಗಿಸಿ ಇವತ್ತಿಗೆ ನಮ್ಮದು ಈ ಹೇಳ್ಬೇಕಂದ್ರೆ 20-25 ಬೋರ್ ಸರ್ ಎಲ್ಲರೂ ಸಫಿಶಿಯಂಟ್ ಅವ್ರ ಸರ್ ನೀರು. ಇದ್ರೆ ನಾವು ಒಂದೂವರೆ ತಿಂಗಳ ಮಳೆಗಾಲದ ನೀರೆಲ್ಲ ಒಳಗೆ ಬಾವಿಯೊಳಗೆ ಇಂಗಿಸ್ತೇವೆ ಪೂರ ಕಲಾಶ ಎಲ್ಲ ರೀ. ಅದರಿಂದ ನಮ್ಗೆ ನೀರಿನ ಅನುಕೂಲ ಆಗಿದೆ ಸರ್. ನಮಗೆ 13 ಎಕರೆ ಎಲ್ಲ ನಮ್ಗೆ ನೀರಾವರಿ ಆಗಿದೆ. ನೀರಾವರಿಯಿಂದ ಭಾಳ ನಾವು ರೈತರ ಉತ್ತಮ ರೈತರ ಅನ್ಸೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಂದ್ರೆ ಯಾರು ತಜ್ಞರು ಬಂದು ಯಾರು ಸಹಾಯ ತಗೊಂಡಿರಿ ನೀವು? ಯಾರಿಲ್ಲ ಸರ್, ನಮ್ಮ ಅಣ್ಣವ್ರಿ ಇದು ಟೆಕ್ನಿಕ್ ಮಾಡಿದ್ರಿ ರೀ. ನಮಗೆ ನೀರೇ ಆಗಲಾಗ್ಯದ ಬೋರ್ಗಳು ಫೇಲ್ ಆಗತ್ತವೆ, ಇದು ಏನಾರೇ ಮಾಡಿ ಬಾವಿಯೊಳಗೆ ಹಿಂಗಿಸಿದ್ರೆ ಏನಾರು ಬೋರ್ಗಳು ಚಾಲ್ತಿ ಅದು ಅನ್ನೋ ಉದ್ದೇಶದಿಂದ ನೋಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿದ್ರಿ ಸರ್. ಅದು ಆ ವರ್ಷ ಮಳೆ ಕಮ್ಮಿ ಇತ್ತು, ಭಯಂಕರ ಬರಗಾಲ ಇದ್ರಿ, ಕೆನಲ್ ನೀರು ಬಂದಿರು ಸರ್ ಕೃಷ್ಣಾ ನದಿ. ಆ ಕೆನಲಕ್ಕೆ ಪ್ರಯತ್ನ ಮಾಡಿ ಸ್ವಂತ ನಮ್ಮ ಅಣ್ಣವರು ನಮ್ಮ 4 ಜನ ರೈತರು ಕೂಡಿ ಒಂದು 1 ಲಕ್ಷ ಗಟ್ಟಲೆ ಕೆನಲ್ಲಿ ಖರ್ಚು ಮಾಡಿ ನೀರು ತಂದ್ರಿ ಅವು. ಅವು ನೀರು ತಂದು 8 ದಿವಸ ನಾವು ಬಾವಿಯೊಳಗೆ ಹಿಂಗಿಸಿದ್ರಿ. ಹಿಂಗಿಸಿದ ತಳಗ ಮರುದಿವಸ ನಮ್ಮ ಬೋರ್ ಚಾಲು ಆಗಿಬಿಟ್ರು ಆಟೋಮೆಟಿಕ್ರಿ. ಆವತ್ತು ನಮಗಿದು ಇದರಿಂದ ನೀರು ಅನುಕೂಲ ಆತ ಅನ್ನೋ ಉದ್ದೇಶದಿಂದ ಮುಂದೆ ಮಳೆ ನೀರು ಬೋರಿನ ನೀರು ಕೆನಲ್ ನೀರು ಎಲ್ಲ ನೀರು ತಂದು ಬಾವಿ ಹಿಂಗಿಸ್ಲಾಗಿದ್ದೀರಿ. ಅದರಿಂದ ಭಾರಿ ಅನುಕೂಲ ಆಗಿಬಿಡ್ತಾರೆ ಸರ್. ಈಗ ಏನು ನೀವು ಕೆಲಸ ಮಾಡಿದ್ರಿ ಅದರ ನಂತರ ಅಗದಿ ಜಲ್ದಿನೇ ನಿಮಗೆ ಫಲಿತಾಂಶ ಗೊತ್ತಾಯ್ತು? 48 ತಾಸನೇ ಗೊತ್ತಾಗಿದೆ ಸರ್. ಕೆನಲ್ ನೀರು ತಂದು ನಮ್ಮ ಒಣ ಬಾವಿಯೊಳಗೆ ನೀರು ಬಿಟ್ಟೇವ್ರಿ, ರಿಟರ್ನ್ ಅದು 24 ತಾಸು ನಮ್ಮ ಬೋರ್ ಆಟೋಮೆಟಿಕ್ ನಡಿಕೆ ಚಾಲು ಮಾಡ್ತಾರೆ ಸರ್. ಬರಗಾಲದಾಗ ಬೋರೇ ಬಂದಿದ್ದು ರೀ, ಅಂಥ ಬೋರ್ ಒಂದು ನಡಿಕೆ ಚಾಲು ಮಾಡೋದು. ಮುಂದೆ ಕೆನಲ್ ನೀರು ಒಂದು 15 ದಿವಸಗಳಲ್ಲಿ ತಂದು ಹಿಂಗಿಸಿದ್ರಲ್ಲ ಪ್ರಯತ್ನ ಮಾಡಿ ಭಾಳ ಕೆನಲ್ ಆಫೀಸ್ದಾಗ ಮುಂದಿತ್ತು ಕೆನಲ್ಗೆ ನೀರು ತಂದು ಎಲ್ಲ ರೈತರು ಕೂಡ ನಮ್ಮ ಬಾಯಿಯೊಳಗೆ ಹಿಂಗಿಸ್ರೆ ಅನುಕೂಲ ಆತ ಅನ್ನೋ ಉದ್ದೇಶ ರೈತರ ಸಭೆ ಏನಾಗ್ತದೆ ರೀ. 3-4 ವರ್ಷ ನಮ್ಮ ಎಲ್ಲ ರೈತರು ಕೂಡ ನಮ್ಮ ಬಾಯಿಯಿಂದ ಬಿಡೋರು ನೀರು ಆಟೋಮೆಟಿಕ್ ರೀ. ಹೀಗಾಗಿ ಅವ್ರು ಈ 10 ಮಂದಿ ರೈತರಿಗೆ ಅನುಕೂಲ ಆಗಿಬಿಡ್ತಾರೆ. ಅದರಿಂದ ಆ ರೈತರು ಸಹ ಎಲ್ಲರೂ ನೀರು ಬಂದು ನಮ್ಮ ಬಾಯಿ ತಂದು ಬಿಡೋಕೆ ಎಲ್ಲರೂ ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಅದು ನೀವು ಕಾರವಾರ ಬಾಯಿ ಹಿಂಗಿಸ್ರಿ ನೀರು ತೆಗಿಸಿದ್ರೆ ಎಲ್ಲ ರೀ. ಅಂದ್ರೆ ನಿಮ್ಮ ಬಾವಿಗೆ ಹಿಂಗಿಸಿದ್ರೆ ಅವ್ರ ಬಾವಿಯೊಳಗು ನೀರು ಬರ್ತಾವ ಅಥವಾ ಅವ್ರಿಗೆ ನೀರಿನ ವ್ಯವಸ್ಥೆ ಆಗ್ತದ? ಹಾ ಆತ ಸರ್, ನಮ್ಮ ಬಾವಿಯೊಳಗೆ ಹಿಂಗಿಸಿದ್ರೆ ಒಂದು 20 ಬೋರಿಗೆ ನೀರು ಆಗ್ತಾರೆ ಸರ್. ಅದರಿಂದ ಅವರು ಸಹ ಪ್ರಯತ್ನ ಮಾಡ್ತಾರೆ ನಮಗೆ ನೀರು ತಂದಿಗಿಸೋಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಎಟ್ಟು ಬಂದಿರಿ ನಿಮ್ಮೆಲ್ಲ ಹರಿಹಳ ನೀರೆಲ್ಲ ನಿಮ್ಮ ಮೈ ಹಿಂಗಿಸಿರಪ್ಪ ನಮಗೆ ಪ್ರೋತ್ಸಾಹ ಮಾಡಿಕೊಡ್ತಾರೆ. ಅದರಿಂದ ಇದು ಭಾಳ ವಿಚಿತ್ರವಾದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನೀರಿನ ಸಲುವಾಗಿ ರೈತರಲ್ಲಿ ಆವಾಗಾಗ ಕಲಹಗಳಾಗ್ತಾ ಇರ್ತಾವೆ, ನಮಗೆ ನೀರು ಬಿಡೋದಿಲ್ಲ ನೀವು ನಮಗೆ ನೀರು ಬಿಡೋದಿಲ್ಲ ಅನ್ನುವಂಥದ್ದು. ಆದರೆ ನಿಮ್ಮಲ್ಲಿ ನೀವು ನೀರು ಬಿಟ್ಟುಕೊಂಡು ನಮಗೆ ನೀರು ಕೊಡ್ರಿ ಅನ್ನುವಂಥದ್ದು ಭಾಳ ಸಂತೋಷ ಆಗ್ತದೆ ಇದನ್ನು ಕೇಳೋದಕ್ಕೆ. ಏನು ಹೇಳ್ತೀರಿ ಶಿವಪತ್ರ ಅವರೇ? ಸರ್, ಇದು ನಮ್ಮದು ಸಫಿಷಿಯಂಟ್ ನಡೆದ ತಕ್ಷಣ ಸರ್ ಇನ್ನೊಬ್ಬ ರೈತ ಸರ್ ನಮಗೆ ಬಾಜುಕ್ ಬಂದು ಸರ್ ನಮ್ದು ಈ ತರ ಬಾವಿ ಮಾಡೋದಕ್ಕಿಂತ ಇನ್ನೊಂದು ಬಾವಿ ಸರ್ ಇದೇ ತರ ಮಾಡಿದೆ ಸರ್ ನಮಗೆ. ಅವರಲ್ಲಿ ಬಾವಿ ಮಾಡೋದ್ರಿಂದ ಮತ್ತೆ 10-15 ಬೋರ್ ಜಾಸ್ತಿ ಆಗಿ ಈ ನಮ್ಮದೊಂದು ಏರಿಯಾ ಸರ್ ಇಲ್ಲಿ ಒಂದು 100 ಎಕರೆ ತನಕ ಬೋರ್ ಸಬ್ಸಿಡಿ ಸದ್ಯ ನಮ್ಮ ಸದ್ಯ ಅನುಕೂಲ ಸರ್ ಆಗಿದೆ ಸರ್. ಈಗ ಒಟ್ಟೆ 2 ಬಾವಿ ಸರ್ ಈ ಥರ ಮಾಡೋದು ನಾವೆಲ್ಲ ಈಗ ಅದರಿಂದ ಒಂದು ನಮಗೆ 20-25 ಜನ ರೈತರು ಎಲ್ಲರೂ ಹೆಲ್ಪ್ ಮಾಡಿ ಸರ್ ನಮಗೆ. ನಿಮ್ಮ ಬಾವಿಗೆ ನೀರು ಬಿಡ್ರಿ, ನಮ್ಮ ಬಾವಿಗೆ ನೀರು ಬಿಡ್ರಿ, ಕೆನಲ್ದು ಬಂದದ್ದು ಅಥವಾ ಮಳೆ ಬಂದದ್ದು ಎಲ್ಲ ಮೊದಲು ಬಾವಿಗೆ ಬಿಟ್ಟು ಆಮ್ಯಾಗ ಮುಂದೆ ಒಂದು ಸಹಕಾರದಿಂದ ಎಲ್ಲಾನು ಆಟೋಮೆಟಿಕ್ ಭೂಮಿಯೊಳಗೆ ಇಂಗೋದ್ರಿಂದ ಎಲ್ಲ ಬೋರ್ ಸ್ಟಾರ್ಟಿಂಗ್ ಆಗಿ ಎಲ್ಲ ರೈತರು ಇದು ಪ್ರೀತಿಸ ಜಾಸ್ತಿ ಆಗಿಬಿಡ್ರಿ ಸರ್. ನಾವು ಇದರಿಂದ ನೀರಿನ ವಿಚಾರದಲ್ಲಿ ಎಲ್ಲ ರೈತರಲ್ಲಿ ಕೆಲವೊಂದು ಜಗಳಿದ್ದು ಸರ್ ಜಗಳ ಮಟ್ಟಾಗಿ ಒಂದು ಪ್ರೀತಿ ಜಾಸ್ತಿ ಆಗಿಬಿಡ ಸರ್. ಇದರಿಂದ ಅಂದ್ರೆ ನೀರ ಸಿಗೋದು ಎಷ್ಟು ಮಹತ್ವ ಸರ್ ನೋಡಿ ಸರ್. ಇದು ಅಡ್ಡಿಯಿಲ್ಲ, ಈಗ ಅಂದಾಜು 20 ಜನ ರೈತರು ಎಷ್ಟು ಭೂಮಿಗೆ ನೀರಾವರಿ ಆಗ್ತಾ ಇದೆ ಈ ಪ್ರಯತ್ನದಿಂದಾಗಿ? ಸರ್, 100 ಎಕರೆ ಜಮೀನು ನೀರಾವರಿ ಸರ್. ಇದರಿಂದ ನಮ್ಮ ಬಾವಿದಿಂದ ಒಂದು 25 ಬೋರ್ ಸಬ್ಸಿಡಿ ನಡೀವ್ ಸರ್, ಇನ್ನೊಂದು ಬಾವಿದಿಂದ ಒಂದು 15 ಬೋರ್ ಅಂದ್ರೆ 40 ಬೋರ್ ಸದ್ಯ ಫುಲ್ ನಡೀತಾ ಇದೆ ಸರ್ ಸದ್ಯಗೆ ಚಲ್ತಿ. ಇದರಿಂದ ಒಂದು 100 ಎಕರೆ ಜಮೀನು ಸದ್ಯ ನೀರಾವರಿ ಇದೆ ಸರ್. ಇಲ್ಲಿ ಯಾರು ಬಂದು ನೋಡಿದ್ರು ಸದ್ಯ ಈಗ ಸಬ್ಸಿಡಿ ಕಾಣ್ತಾ ಸರ್. ಈಗ ಆ ಥರ ನಮ್ಮ ಎಲ್ಲ ರೈತರು ಕೂಡಿಸಿದ ಒಂದು ಒಂದು ಒಕ್ಕಟದಿಂದ ಇಂಥ ಕೆಲಸ ನಾವು ಮಾಡೀವಿ ಸರ್. ಇನ್ನೊಂದು ವಿಚಾರ ಅದ ಸರ್ ಮತ್ತೆ ಅಂದ್ರೆ ಇನ್ನೊಂದು ಅಂದ್ರೆ ಈಗ ಸಫಿಷಿಯಂಟ್ ಕಂಟಿನ್ಯೂ ಕೆನಲ್ ನೀರು ಬರಬೇಕು, ಆ ಥರ ಮಾಡಬೇಕಂತ ಯೋಜನೆ ಒಂದು ನಮ್ಮ ತಿಳಿವಾಗದ ಸರ್. ನೋಡ್ಬೇಕು ಸರ್ ಮುಂದಿನ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈಗ ಕೆನಲ್ ನೀರು ಬರ್ತಾವ, ಅದನ್ನ ನೀವು ಸಂಗ್ರಹ ಮಾಡ್ತಾ ಇದ್ದೀರಿ. ಮಳೆ ನೀರಿನ ಬಗ್ಗೆ ನನಗೆ ಒಂದು ಸ್ವಲ್ಪ ನೀವು ಹೇಳಬೇಕು. ಯಾಕಪ್ಪ ಅಂತಂದ್ರೆ ಯಾವಾಗ ಯಾವಾಗ ಮಳೆ ಬರ್ತದ ಅದನ್ನ ನಾವು ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ ಅದ ಅಂತ ಇದ್ದೀರಿ. ಈಗ ಹಿಂದಿನ ವರ್ಷಗಳ ಒಂದು ಅನುಭವವನ್ನು ನೋಡಿದ್ರೆ ಬರೇ ಮಳೆ ನೀರಿನ ಸಂಗ್ರಹನೇ ಯಾವ ರೀತಿ ಆಗ್ತಾ ಇದೆ ಮತ್ತೆ ಅದನ್ನ ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ರಿ? ಮಳೆ ನೀರು ಸಂಗ್ರಹ ಅಂದ್ರೆ ಸರ್ ಬಾವಿಗಳು ಪೈಪ್ ಲೈನ್ ಏನು ಮಾಡಿದ್ರಲ್ಲ ತಳಗಿ ಡೌನ್ ಅಲ್ಲಿಂದ್ರಿ, ಅದ್ರ ಮ್ಯಾಗ ಒಂದ್ ನಮ್ದು ಪ್ಲಾಟ್ ಅದ್ರೆ ಸರ್ 2 ಎಕರೆ, ಅಲ್ಲಿ ನೀರು ಕಟ್ಕೊಂಡು ತಳಗಿಂದ 4 ಎಕರೆ ನೀರು ಕಟ್ಕೊಂಡು ಅದು ನೀರು ಹೆಂಗ್ ಭಯ ಬರ್ತದೆ ಇದು ನೀರು ಹೆಂಗ್ ತಳಗಿ ಬಿಡ್ತಾರೆ ಸರ್. ಅವತ್ತು ಈ ಮ್ಯಾಗಿನ ಪ್ಲಾಟ್ ಅದ ನೀರು 2 ಎಕರೆ ನೀರು ಕೆರೆಗೆ ಒಬ್ಬ ನಿಂದ್ರಿಸ್ತಾರೆ, ಇದ್ರಾಗ ತಳಗಿ 4 ಎಕರೆ ನಿಂತಿರ್ತಾರೆ. ಅದು ಅದರ ನೀರೆಲ್ಲ ಅಲ್ಲಿಗೆ ಬಂದಾಗ ಇದು ಮ್ಯಾಗಿನ ನೀರು ಬಿಡ್ತಾರೆ. ಹಿಂಗೆ ಇದು ಬಿಟ್ಕೊಂಡು ಹಿಂಗೆ ಒಂದು 15 ದಿವಸಗಟ್ಟಲೆ ಬಾವಿಗಳು ನೀರು ತೊಗೊಂಡ್ಬಿಡ್ತಾರೆ. ಎಲ್ಲ ಮಳೆ ನೀರು ಎಟ್ಟಿರ್ತಾರೆ ಅಟ್ಟಲ್ಲಿ ತೊಗೊಂಡ್ಬಿಡ್ತಾರೆ. ನಾವು ಒಟ್ಟೆ ಮಳೆ ನೀರನ್ನು ಇನ್ನೊ ತನಕ ನಾವು 12 ವರ್ಷ ಇದ್ದು ನಮ್ಮ ಹೊಲದಿಂದ ಹೊರಗೆ ಹೋಗಿಲ್ಲ ಒಟ್ಟೆ ರೀ. 1% 1 ಕಿಲೋಮೀಟರ್ ಇದು ಹಳ್ಳ ರೀ, 1 ಕಿಲೋಮೀಟರ್ ಹಳ್ಳ ಬಂದು ಇವರೆಲ್ಲ ಬಾವಿ ಹಿಂಗಿಸ್ತಾರೆ ಕ್ಲಾಸ್ ಎಲ್ಲ. ಈಗ ಹಳ್ಳದ ನೀರು ಬಾವಿ ಒಳಗೆ ಬಂತು ಅಥವಾ ಹೊಲದೊಳಗೆ ಬಂತು ಅಂತಂದ್ರೆ ಅದು ಬಹಳಷ್ಟು ಪ್ರಮಾಣ ಹೆಚ್ಚಾಗಿ ಅದರಿಂದ ತೊಂದರೆ ಆಗಿದ್ದ ಏನಾದರೂ ಅದನ್ನ? ಇಲ್ಲ ಸರ್, ದೊಡ್ಡ ಬಾಂಧ ಹಾಕಿವ್ರಿ ನಾವು ಅಂದ್ರೆ 6-7 ಫುಟ್ ದೊಡ್ಡ ಬಾಂಧ ಅದ ರೀ, ಎಲ್ಲಿ ಹೊಡೆದಿಲ್ಲ ಏನೂ ಆಗಿಲ್ಲ ಸರ್. ನಮ್ದು ಕರಿ ಮಣ್ಣು ಕರ್ಲದ ನೀರು ಹಿಂಗಲ್ಲ ಸರ್, ಇದು ಭೂಮಿ ಇದು ಕರ್ಲ ಮಣ್ಣಂದ್ರೆ ಹೆಪ್ಪ ಕಡ್ತದೆ ನೀರು, ಸ್ಟಾಕ್ ನಿಂತು ಬಿಡ್ತಾರೆ ಒಳಗೆ ಭೂಮಿ ಒಳಗೆ ಬಂದೇ ಹಿಂಗೆ ಬೇಕ್ರಿ ಒಟ್ಟು. ಅದರಿಂದ ನಮ್ಗೆ ಭಾಳ ಅನುಕೂಲ, ಮಳೆ ನೀರಿನ ಅನುಕೂಲ ಆಗಿದ್ರೆ ಕೆನಲ್ ನೀರು ಅನುಕೂಲ ಆಗಿದೆ, ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿದೆ ಸರ್. ಅಂದ್ರೆ ಇದು ಸ್ವಯಂಚಾಲಿತ ವ್ಯವಸ್ಥೆ ತನ್ನಷ್ಟಾನೇ ಆಗ್ತಾ ಇರುವಂತಹದ್ದು, ಅದನ್ನ ನೀವು ನಿರ್ವಹಣೆ ಮಾಡುವಂತಹ ಅಗತ್ಯ ಏನು ಬೀಳುವುದಿಲ್ಲ ಅಲ್ಲ? ಇಲ್ಲ ಸರ್, ಇದು ನಿರ್ವಹಣೆ ಮಾಡ್ಬೇಕಾದ್ರೆ ಸರ್ ಎಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ನೀರು ಬಿಡಂಗಿಲ್ರಿ, ಆ ಟೈಮ್ ಅವ್ರು ಹೇಳ್ತಾರೆ ನಮ್ಗೆ ನೀರು ಬಿಡ್ರಪ್ಪ ನಮ್ಮ ತಳಗ ಭಾವಿ ಹಿಂಗ್ ಸೋತ ಹೇಳಿದ್ರೆ ಬಿಡ್ತಾರೆ ರೈತರು. ಕಟ್ಗೋರಿ ಅಂದ್ರೆ ಕಟ್ಕೊಂಡು ಸ್ಟಾಕ್ ಇಟ್ಕೋತಾರೆ, ಅವರು ಬಿಡ್ತಾರೆ. ಅದ್ರ ಬಿಟ್ಕೊಂಡ್ರೆ ನಮ್ಗೆ 8 ದಿವಸಗಟ್ಟಲೆ 10 ದಿವಸಗಟ್ಟಲೆ ನಮ್ಮ ಭಾವಿ ತಂದಿಕ್ಸಿ ಎಲ್ಲ ಸ್ಟಾಕ್ ಮಾಡ್ಕೋತಾರೆ. ಸ್ಟಾಕ್ ಮಾಡ್ಕೊಳಿದ್ರೆ ಭೂಮಿ ಒಳಗೆ ಹಿಂಗೆ ಕಿಶಿಂದ್ರಿ. ಅದು ನೋಡಿ ಸರ್, 24 ತಾಸದಾಗ 4 ಇಂಚಿ ನೀರು ಬಿದ್ದರೆ ಭಾವಿ ಒಳಗೆ ಒಂದು ಗೇಣ ಸರ್ ಇರಲ್ಲ ರೀ, ಒಂದು 1/4 ಫುಟ್ ಸರ್ ಭೂಮಿ ಮೇಲೆ ಹೋಗಿಬಿಡ್ತಾರೆ ಎಲ್ಲ ಸಫಿಷಿಯಂಟ್. ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಬಾವಿಗಳು ನೀರು ಆತಾವ್ರಿ, ಅಲ್ಲಿ ಅವ್ರು ಬಾವಿ ಒಳಗೆ ಬರ್ತದೆ ಹೇಳ್ತಾರೆ ಅವರು. ನಮ್ಮ ಬಾವಿಯಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಅವ್ರು ಬಾವಿಗಳು ನೀರು ತುಂಬ್ತಾವ್ರಲ್ಲಿ ಭೂಮಿಯೊಳಗೆ ಪಾತಾಳಿ ಹೋಗಿಬಿಡ್ತಾರೆ ಸರ್. ಅದರಿಂದ ಭಾಳ ಅನುಕೂಲ ಆಗಿದೆ. ಶಿವಪುತ್ರ ಅವರು, ಅಂದಾಜು ಈಗೇನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರಿ ನೀರು ಸಂಗ್ರಹದ್ದು, ಎಷ್ಟು ಖರ್ಚು ಬಂದದ, ಏನು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಖರ್ಚಿನ ಬಗ್ಗೆ ಹೇಳ್ಬೋದು ಸರ್, ಆದರೆ ನಾವು ಅಷ್ಟೊಂದು ರೈತರಾದ ಕಾರಣ ನಾವು ಯಾವ ಲೆಕ್ಕಾಚಾರ ಇಟ್ಟಿರಿ ಸರ್, ಅದು ಸುಮಾರು ಖರ್ಚು ಬಂದಿದೆ ಸರ್. ನಮಗೆ ಖರ್ಚು ಲೆಕ್ಕಾಚಾರ ಮಾಡಲಾದೇನೇ ಈ ವ್ಯವಸಾಯ ಮಾಡೀವಿ ಸರ್ ನಾವೀಗ. ಮತ್ತೀಗ ನಾವು ಈ ವ್ಯವಸಾಯದಿಂದ ಸ್ವಲ್ಪ ನಮಗೆ ತೊಂದರೆವೇ ಇದೆ ಸರ್ ಈಗ. ಯಾಕಂತಂದ್ರೆ ನಾವು ನೀರು ಕಟ್ಟಬೇಕಪ್ಪ ಅಂತ ಒಂದು ಬೆಳೆ ನಮ್ಗೆ ಲಾಸ್ ಆಗುತ್ತೆ ಸರ್. ನೀರು ನಮ್ಮ ತೋಟದಾಗ ಕಟ್ಟಬೇಕಪ್ಪ ಒಂದು ಬೆಳೆ ಲಾಸ್ ಆಗುತ್ತೆ ನಮ್ಗೆ. ಅಂದ್ರೆ ನಾವೀಗ ಒಂದು 15 ದಿನ 20 ದಿನ 10 ತಿಂಗಳ ನೀರು ಕಟ್ಟಿದಾಗ ನಮಗೆ ಇಂಪ್ರೂವ್ ಆಗುತ್ತೆ ಸರ್. ಇದರಂತೆ ಮ್ಯಾಗಿನ ರೈತರಿವೆ ಸ್ವಲ್ಪ ನಿಮ್ಮಲ್ಲಿ ಬಿ ಕಟ್ಟಿ ನೀರ ಒಮ್ಮೆ ಸೋರಿ ಬಿಡಬೇಡ ನೀರ ಈ ಥರ ಹೇಳ್ಕೊಂಡು ನಮ್ಮ ಬೆಳೆ ಲಾಸ್ ಆಗ ಉಪಯೋಗ ಇಲ್ಲ, ನೀವು ಆಮ್ಯಾಗ ಬಿಡಕತ್ತೆ ಹಿಂಗೆಲ್ಲ ಮಾಡಿ ಒಂದು 15 ದಿನ 10 ತಿಂಗಳ ದಿನ ಹಿಂಗೆ ನೀರು ಕಟ್ಟಿ ನೀರು ಸಪ್ಲೈ ತೊಗೊಂಡು ಹಿಂಗು ವ್ಯವಸ್ಥೆ ಮಾಡಿದೆವು ಸರ್. ಅದನ್ನು ಸ್ವಲ್ಪ ನಮಗೆ ತೊಂದರೆ ಆಗಿದೆ, ಆರ್ಸದ ನಮಗೆ ಮ್ಯಾಗಿನ ಭೂಮಿಗೆ ಅನುಕೂಲ ಜಾಸ್ತಿ ಆಗಿದೆ ಸರ್. ಈಗ ನಮಗೆ 6 ಎಕರೆ 8 ಎಕರೆ ತೊಂದರೆ ಇದ್ದರಿಂದ ನಮಗೆ 10 ಎಕರೆ ಲವಣಿಗೆ ಇಂಪ್ರೂವ್ ಆಗಿಬಿಟ್ಟಿದೆ ಸರ್. ಅದರಿಂದ ನಾವು ಯಾವ ಲೆಕ್ಕಾಚಾರ ಸರ್ ಮಾಡಿಲ್ಲ, ಎಷ್ಟು ಲಾಸ್ ಬಂದರೂ ನಾವು ಅದು ವಿಚಾರ ಮಾಡಿದೆ ಸರ್. ಯಾಕಂದ್ರೆ ಜಾಸ್ತಿ ನಮ್ಗೆ ಇನ್ಕಮ್ ಆದ್ರಿಂದ ನಾವು ಭಾಳ ಲೆಕ್ಕಾಚಾರ ಇಟ್ಟಿದ್ದೀವಿ ಸರ್.

ಸಹಕಾರ ಅಂತಂದ ಕೂಡಲೇ ಒಂದು ವಿಚಾರ ಬಂತು, ಏನಪ್ಪಾ ಅಂತಂದ್ರೆ ನಮ್ಮ ರೈತರು ಏನು ನೀರಾವರಿ ಒಳಗೆ ನೀವು ಏನು ಕೂಡಿ ಕೆಲಸ ಮಾಡ್ತಾ ಇದ್ರಿ, ಭಾಳ ಸಂತೋಷ ಅನ್ನುವಂಥ ವಿಚಾರ ಹೇಳಿದೆ. ಅದೇ ರೀತಿಯಾಗಿ ಏನು ಕೃಷಿ ಕಾರ್ಯಗಳದಾವ, ಪ್ರತಿಯೊಂದು ಕೃಷಿ ಕಾರ್ಯದೊಳಗೆ ರೈತರು ಒಬ್ರಿಗೊಬ್ರು ಕೂಡ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಮ ಶ್ರಮನೂ ಕಡಿಮೆ ಆಗ್ತದೆ, ಚಿಂತೆ ಕಡಿಮೆ ಆಗ್ತದೆ, ಆಮೇಲೆ ನಿಮ್ಮ ಖರ್ಚು ಭಾಳ ಕಡಿಮೆ ಆಗ್ತದೆ, ಮತ್ತು ಬೇರೆಯವ್ರ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ. ಇಂಥ ವಿಷಯಕ್ಕೆ ಬಂದಾಗ ಯಾವ ರೀತಿ ನಿಮ್ಮ ಸುತ್ತಮುತ್ತಲು 20-25 ಜನ ರೈತರು ಇದ್ದಿರ್ತಾವೆ, ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೀರಿ? ಸರ್, ನಾವು ಈಗ ನಮ್ಮ ರೈತರನ್ನ ಒಂದು ಕೂಡ ಡಿಸ್ಕಸ್ ಮಾಡ್ತೀವಿ ಸರ್, ಎಲ್ಲ ಪ್ರತಿಯೊಂದು ಯಾವುದೇ ತೊಂದರೆ ಬಂದರೂ ಅದಕ್ಕೊಂದು ಸಹಕಾರ ಮಾಡ್ಕೊತೀವಿ ಸರ್, ಒಂದು ಕೆಲಸ ಬಂದರೂ ಸಹಕಾರ ಮಾಡ್ತೀವಿ ಸರ್. ಈಗ ನಮ್ಮದೊಂದು ಏನು 25-30 ಜನ ರೈತರು ಒಕ್ಕಟ್ಟು ಅನ್ನೋದಲ್ಲ ಸರ್, ಈ ಒಕ್ಕಟ್ಟು ಅನ್ನೋದ್ರಿಂದ ನಮಗೆ ಈಗ ಇಂಪ್ರೂವ್ ಆಗಿದೆ ಸರ್. ನಮಗೆ ಸಹಕಾರ ಭಾಳ ಸರ್, ಅವ್ರಿಗೆ ನಾವು ನಮಗೆ ಅವ್ರಿಗೆ ಇದು ಒಂದೇ ಅಲ್ಲ ಸರ್, ಎಲ್ಲ ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಒಂದಕ್ಕೊಂದು ಸಹಕಾರದೊಂದಿಗೆ ಇದ್ದೀವಿ ಸರ್. ಆದ್ದರಿಂದ ಈಗ ಸಹಕಾರ ಇದ್ದರಿಂದ ಅಥವಾ ಒಕ್ಕಟ್ಟು ಇದ್ದರಿಂದ ಶೇತ್ಕಿ ಜೀವನ ಒಳಗೆ ಒಳ್ಳೆಯ ಮಾರ್ಗ ಸಿಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ಅಪ್ಪ ಸಾಹೇಬರ, ಈಗ ನೋಡ್ರಿ ಒಂದು ವರ್ಷದ ಅವಧಿಯೊಳಗೆ ಸಾಕಷ್ಟು ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗೆ ನಾವು ಆದಾಯದ ಲೆಕ್ಕ ಇಡೋದು ಕೂಡ ಭಾಳ ಮುಖ್ಯ ಆಗ್ತದೆ. ಒಂದು ವರ್ಷದ ಅವಧಿ ಒಳಗೆ ಈ ಒಂದು ಎಕರೆಯಿಂದನೇ ನಾವು ಲೆಕ್ಕ ಹಾಕೋಣ, ಒಂದು ಎಕರೆಗೆ ತಾವು ಎಷ್ಟು ಆದಾಯ ಬರ್ತಾ ಇದೆ ಸರಾಸರಿಯಾಗಿ? ಒಂದು ವರ್ಷ ಹೆಚ್ಚಾಗ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ, ಒಂದು ಸರಾಸರಿ ಆದಾಯ ಒಂದು ಎಕರೆಯಿಂದ ತಾವು ಎಷ್ಟು ತಗೊಳ್ತಾ ಇದ್ದೀರಿ? ಸರ್, ಒಂದು ಎಕರೆಗೆ ಆದಾಯಕ್ಕೆ ನಾವು 80-1 ಲಕ್ಷ ರೂಪಾಯಿ ತಗೋತೀನಿ ಸರ್. 13 ಎಕರೆ ಜಮೀನು, ಅದರಲ್ಲಿ 11-12 ಲಕ್ಷ ರೂಪಾಯಿ ಇನ್ಕಮ್ ತಗೋತೀನಿ ಸರ್. 11-12 ಲಕ್ಷ. ಈ ಹತ್ತಿ ಮಾಡೀನಿ, ಒಂದು ಎಕರೆ 5 ಕ್ವಿಂಟಲ್ ಆಗಾಟ್ಟು ಬಿಡಿಸಿಟ್ಟೇನಿ ಸರ್. ಇನ್ನೂ ಒಂದು 6-7 ಕ್ವಿಂಟಲ್ ತಗ ಹತ್ತಿ ಹೊಡ್ತಾರೆ ನಾನು ರೀ, ಅಂದ್ರೆ ಒಂದು 12 ಕ್ವಿಂಟಲ್ 13 ಕ್ವಿಂಟಲ್ ಹತ್ತಿ ಹೊಡ್ತದ್ರಿ, 1 ಲಕ್ಷ ರೂಪಾಯಿ ನಮ್ಗೆ ಆದಾಯ ಆಯ್ತು ಸರ್. ಅಡ್ಡಿಲ್ಲ, ಒಂದು ಎಕರೆಗೆ 1 ಲಕ್ಷ, ಇದು ಸರಾಸರಿ ಆದಾಯ ನೀವು ಹೇಳ್ತಾ ಇರುವಂಥದ್ದು? ಹೌದು ಸರ್, ಸರಾಸರಿ ಆದಾಯ ರೀ. ನಾವು ಒಂದು ವರ್ಷಕ್ಕೆ ಆದ್ರೆ ನಾವು 2-3 ಪಿಕ್ ಬೆಳೆ ಮಾಡ್ತೀರಿ ಸರ್. ಈಗ ಮಳೆಗಾಲದೊಳಗೆ ಸುರ್ಪಾನ್ ಮಾಡ್ಕೋತೇವೆ ರೀ, ಉದ್ದು ಮಾಡ್ಕೋತೇವೆ ರೀ, ಉಳ್ಳಾಗಡ್ಡೆ ಮಾಡ್ಕೋತೇವೆ ರೀ, ಹಿಂಗಾರಿ ಒಳಗೆ ನಾವು ಹಿಂಗಾರಿ ಬರ್ತಾರೆ, ಮತ್ತು ಹಿಂಗಾರಿ ಒಳಗೆ ಕಡ್ಲಿ, ಕಬ್ಬ, ಮತ್ತು ಇವೆಲ್ಲ ಮುಸ್ಕಿನ ಜೋಳ, ಇಂಥವೆಲ್ಲ ಬೆಳ್ಕೋತೀರಿ. ಹಿಂಗೆ 2 ಬೆಳೆ ತೆಗೆಯೋದ್ರಿಂದ ನಮಗೆ ಸರಾಸರಿ ಒಳಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಆದಾಯ ಕೊಡ್ತಾರೆ ಸರ್. ಈಗೇನು ಈ ಒಂದು ಆದಾಯದ ಇದ್ರ ಬಗ್ಗೆ ನಿಮಗೆ ತೃಪ್ತಿ ಅದನ ಅಥವಾ ಇನ್ನೂ ಇದ್ರೊಳಗೆ ನಾವು ಬದಲಾವಣೆ ಮಾಡಬಹುದು, ಹೆಚ್ಚು ಮಾಡಬಹುದು, ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಅನಿಸ್ತದೆ ನಿಮಗೆ? ಹೊಸ ಹೊಸ ಮಾಡ್ಬೇಕು ಅನ್ನೋದು ಸರ್. ಏನೇನು ಹೊಸ ಹೊಸ ಅಂದ್ರೆ ತಂತ್ರಜ್ಞಾನ ಹೆಂಗೆ ಮುಂದುವರೆದ ನಾವು ಹಂಗೆ ಅದಕ್ಕೆ ಹೊಂದ್ಕೊಂಡು ಹೋದ್ರೆ ಹೊಸ ಹೊಸ ಬೆಳೆ ಮಾಡಬೇಕು, ಹೊಸ ಏನೋ ಇದು ಮಾಡಬೇಕು ಅನ್ನೋದು ಏನಾದ್ರೆ ಸರ್. ಅಡ್ಡಿಲ್ಲ, ಈಗ ಹೊಸ ವಿಷಯಗಳ ವಿಚಾರ ಬಂದಾಗ ತಾವು ಯಾರನ್ನ ಸಂಪರ್ಕ ಮಾಡ್ತೀರಿ? ಈಗ ಹೊಸದೇನೋ ಬಂತಪ್ಪ ಕೃಷಿ ಒಳಗೆ, ಅದನ್ನು ನಾವು ಅಳವಡಿಸ್ಕೋಬೇಕು, ಅದು ನಮಗೆ ಗೊತ್ತಿಲ್ಲ, ಯಾರನ್ನ ಹೋಗಿ ಕೇಳಬೇಕು, ಯಾರನ್ನ ಕೇಳಿದ್ರೆ ನಮಗೆ ಮಾಹಿತಿ ಗೊತ್ತಾಗ್ತದೆ, ಹಿಂಗೆ ನೀವು ವಿಜ್ಞಾನಿಗಳನ್ನು ಸಂಪರ್ಕ ಮಾಡೋದಾಗಲಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡೋದಾಗಲಿ ಯಾವತ್ತೂ ಅವ್ರ ಸಂಪರ್ಕದೊಳಗೆ ಇರ್ತೀರಾ ಹೆಂಗೆ? ಸರ್, ನಾವು ಯಾವಾಗಲೂ ಈ ಕೃಷಿ ಅಧಿಕಾರ ಸಂಪರ್ಕ ಇರ್ತೇವೆ ಸರ್. ಈ ಲಕ್ಷ್ಮೀ ಮೇಡಮ್ ಅಂತ ಇದ್ರು ಸರ್, ಮತ್ತು ಈಗ ನಮ್ಮ ಮುದ್ದುಗೌಡ ಪಾಟೀಲ್ ಅಂತ ಇವರೆಲ್ಲ ಸ್ವಲ್ಪ ಕೃಷಿ ತಜ್ಞ ಸರ್, ಅವರೆಲ್ಲ ಸ್ವಲ್ಪ ವಿಚಾರ ಮಾಡ್ತೀವಿ ಸರ್. ಇನ್ನೂ ನಮ್ಮಲ್ಲಿ ಕಾಶಿರಾಮ್ ಗೌಡ ಅಂತ ಅದ ಸರ್ ಇಲ್ಲಿ ಹವಿನಾಳ, ಹಿಂಗೆಲ್ಲರೂ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಯಾವ ಕೃಷಿ ಒಳಗೆ ಹೊಸ ಯೋಜನೆ ಬರ್ತಾವೆ ಸರ್ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತೀವಿ ಸರ್. ಮಾಹಿತಿ ಕೊಟ್ಟು ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ಯಾವ ಕೃಷಿ ಮಾಡೋಕೆ ಹೋಗೋದು ಇಂಥವೆಲ್ಲ ಒಂದು ಪ್ರಯೋಗ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲತೆ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಗೊತ್ತಾದಂಥ ಒಂದು ತಂತ್ರಜ್ಞಾನ, ಒಂದು ಬೀಜದ ಬಗ್ಗೆ ಇರ್ಬೋದು ಅಥವಾ ಒಂದು ಹೊಸ ವ್ಯವಸ್ಥೆ ಬಗ್ಗೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಹೊಸ ವಿಚಾರ ಇರ್ಬೋದು, ಅದ್ರ ಬಗ್ಗೆ ನೀವು ನಿಮ್ಮ ಏನು ಸ್ನೇಹಿತರು ರೈತರು ಇರ್ತಾರಲ್ಲ ಅವ್ರ ಜೋಡಿ ಚರ್ಚೆ ಮಾಡಿ ಅವ್ರಿಗೆ ತಿಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾರೆ ಸರ್, ಭಾಳ ಅದು ಒಬ್ರಿಗೊಬ್ರು ಮಾಹಿತಿ ಕೂಡ ಮಾಡಿ ಸರ್. ಅದು ಈಗಾಗಲೇ ನಮ್ಮಲ್ಲಿ ನಮ್ಮದು ಒಬ್ಬರ ಅಣ್ಣ ಇದ್ರು, ಹತ್ತಿಚ್ಚಿದ್ರು ಅವ್ರು ಬಿ ಅವ್ರ ಮಾತಕ್ಕೆ ಎಷ್ಟು 2-3 ಸಲ ಹೇಳಿದ್ರಿ ಕೇಳಬೇಕಾದ್ರೆ ಸ್ವಲ್ಪ ಫೇಲ್ ಆಯ್ತು ರೀ, ಅಂದ್ರೆ ಮತ್ತೊಬ್ರು ಹೆಂಗೆ ಅದ್ರ ಬದಲು ಇಂಪ್ರೂವ್ ಮಾಡೋಕೆ ಹೇಳ್ತೀರಿ ಸರ್. ಅದ್ರ ಪಟ್ಟಣ ಶೆಟ್ಟಿ ಸರ್ ಅದಾರೆ, ಅವರು ಜರ್ ಧಾರವಾಡ ಕೃಷಿ ವಿಷಯದ ಭಾಳ ಸಲ ಹೋಯ್ತಾರ ರೀ, ನಮಗೆ ಒಂದು 3-4 ಸಲ ಹೋಯ್ತಂದಾರ ರೀ, ಅದರಿಂದ ಅಲ್ಲಿ ಮಾಹಿತಿ ಸಿಗುತ್ತೆ ರೀ. ಬಾಗಲಕೋಟೆ ಹೋಯ್ತಂದಾರ ರೀ, ಅಂದ್ರೆ ಕೆಲವೊಂದು ಕನ್ನೇರಿ ಮಠಗಳಿದೆ ಅಂತ ಹೋಯ್ತಂದಾರ ರೀ, ಕನ್ನೇರಿ ಎಲ್ಲ ಇದೆ, ಕೊಲ್ಲಾಪುರ, ಪುಣಾಕ, ಹಿಂಗೆಲ್ಲ ಹೋಯ್ತಂದ ಕೆಲವೊಂದು ಕಡೆ ನಮಗೆಲ್ಲ ರೈತರಿಗೆ ರೈತ ಕೆಲವೊಂದು ರೈತರು ನಮ್ಗಿಂತ ದೊಡ್ಡ ದೊಡ್ಡ ರೈತರ ಬಳಿ ಇದು ಸಂದರ್ಶನ ಮಾಡ್ಸ್ಯಾರ ರೀ, ಕೆಲವರು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಯ್ತಾರ ರೀ, ಹಿಂಗೆ ಇದರಿಂದ ನಮಗೆ ಮಾಹಿತಿ ಹೆಚ್ಚಾಗಿದ್ದಾರೆ ಸರ್. ಅದರಿಂದ ಇದಕ್ಕಿಂತ ಪೂರ್ವದನ್ನು ಅವ್ರು ರಾವೂರಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಯ್ದಾರೆ ಸರ್. ಮೊದಲು ನಾ ಇಂಪ್ರೂವ್ ಆಗೋ ಕಾರಣ ಪುಣಾಬಲ್ಲಿ ರಾವೂರಿ ವಿಶ್ವವಿದ್ಯಾಲಯ ಇದೆ ಸರ್, ಕೃಷಿ ವಿಶ್ವವಿದ್ಯಾಲಯ ಮಹಾರಾಷ್ಟ್ರದಲ್ಲಿ. ನಮ್ಮ ಕೃಷಿ ಅಧಿಕಾರಿಗಳು ಅಲ್ಲಿ ಪ್ರವಾಸಿಟ್ ಇದ್ದಾರೆ ಸರ್, 18 ವರ್ಷ ಹಿಂದೆ ನನಗೆ. ಅಲ್ಲಿ ಹೋದಾಗ ನಮಗೆ ಬೆಳ್ಳುಳ್ಳಿ ಕೃಷಿ ಮಾಡ್ಬೇಕು ಅನ್ನತಕ್ಕಂಥ ಮಾಹಿತಿ ಅಲ್ಲಿ ಭಾಳ ಕೊಟ್ಟಿರಿ ಸರ್. ನಾ ಹೆಚ್ಚು ಇಂಪ್ರೂವ್ ಆಗೋದೇ ಬೆಳ್ಳುಳ್ಳಿ ಸರ್, ಮೊದಲು ರೈತನ ಮುಂದೆ ಬರೋ ಕಾರಣ ಬೆಳ್ಳುಳ್ಳಿ. ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಜೂರಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೆಳ್ಳುಳ್ಳಿ ಒಳಗೆ ಮಾಹಿತಿ ಕಳ್ಕೊಂಡ್ಬಂದು ನಾವು ಬೆಳ್ಳುಳ್ಳಿ ಬೆಳೆದ್ರೆ ಸರ್ ಭಾಳ, ಅದನ್ನು ಭಯಂಕರ ಸಿಕ್ಕಾಪಡಿ ಅನ್ಕೊಂಬಿಡ್ತೇವೆ. ಬೆಳ್ಳುಳ್ಳಿ ಸರ್ ಒಂದು ಎಕರೆಗೆ ಒಂದು 100 ಕಟ್ಟ ರೀ, ಕಟ್ಟ ಅಂದರೆ ಒಂದು 55 ಕ್ವಿಂಟಲ್ ತನಕ ಒಂದು ಎಕರೆ ಬೆಳೀವಿ ಸರ್ ಬೆಳ್ಳುಳ್ಳಿ ನಾವು. ಇಂಥ ವಾಣಿಜ್ಯ ಬೆಳೆಗಳು ಅಂದರೆ ನಾವು ಯಾವ ಥರ ಅಂದ್ರೆ ತಿಪ್ಪಿ ಗೊಬ್ಬರದಿಂದ ಅಥವಾ ಇವು ಬೇರೆ ನಮ್ಮ ಸ್ವಂತ ಟೆಕ್ನಿಕಲ್ದಿಂದ ಇವು ಬೆಳೆಯೋದ್ರಿಂದ ನಮ್ಗೆ ಈ ಲಾಭಾಂಶ ಜಾಸ್ತಿ ಆಗಿದೆ ಸರ್. ಇಷ್ಟೇ ಅಂದರೆ ಇನ್ನೊಬ್ಬರಿಗೆ ಚರ್ಚೆ ಮಾಡಬೇಕು, ಸ್ವಂತ ಕಷ್ಟಪಟ್ಟು ದುಡಿಬೇಕು, ಎರಡೂ ಸದುಪಯೋಗದಿಂದ ನಮ್ಗೆ ಇಂಪ್ರೂವ್ ಆಗುತ್ತೆ ಸರ್. ಬರೀ ಹೇಳ್ತಾ ಇದ್ರೆ ಇಂಪ್ರೂವ್ ಆಗಲ್ಲ ಸರ್, ಇದು ಕೃಷಿ ಒಳಗೆ ಸ್ವಂತ ದುಡಿಮೆ ಬೇಕು ಸರ್. ಆ ಥರ ಮಾಡೋದ್ರಿಂದ ಅನುಭವ ಜಾಸ್ತಿ ಆಗಿದೆ ಸರ್ ನಮ್ಗೆ. ಇನ್ನೊಬ್ರಿಗೆ ಹೇಳೋಕ್ಕೂ ಅನುಕೂಲ ಇದೆ, ಮಾಡೋಕ್ಕೂ ಅನುಕೂಲ ಇದೆ, ಎರಡೂ ಥರ ಮಾಡೋದ್ರಿಂದ ಮತ್ತೆಲ್ಲಾನು ನಮ್ಗೆ ಇಂಪ್ರೂವ್ ಆಗಿ ಎಲ್ಲ ಒಂದು ಒಳ್ಳೆಯ ನಮಗೆ ಸದವಕಾಶ ಸಿಕ್ಕದ ಅಂತ ನಾನು ಹೇಳ್ಬೋದು ಸರ್. ಈಗ ನಿಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 8161447439 ಸರ್. ಆತ್ಮೀಯರೇ, ಈಗ ಅಪ್ಪ ಸಾಹೇಬ್ ಅವರೇನು ತಮ್ಮ ನಂಬರ್ನ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 8861474439 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು, ಹೆಚ್ಚಿನ ಅನುಭವಗಳನ್ನು ಪಡ್ಕೊಳ್ಬೋದು. ಮತ್ತು ತಮ್ಮದೇನಾದರೂ ನೀರಾವರಿ ಒಳಗೆ ಸಮಸ್ಯೆ ಇದ್ದು ಅಂತಂದ್ರೆ ಅವರಿಂದ ಕೇಳಿ ಪರಿಹಾರ ಮಾಡಿಕೊಳ್ಬೋದು. ಒಳ್ಳೆಯದು ಶಿವಪುತ್ರ ಕಾರ್ಬಾರಿಯವರೇ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿಯವರೇ, ತಾವು ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಕಳೆದ ಅನೇಕ ವರ್ಷಗಳ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನೀರಿನ ಸಂಗ್ರಹಣೆ ಒಳಗೆ ಮಾಡಿದಂತಹ ಕಾರ್ಯ ಅದ್ಭುತವಾದಂಥದ್ದು, ಅದಕ್ಕೆ ತಮಗೆ ವಿಶ್ವವಿದ್ಯಾಲಯದವರು ಪುರಸ್ಕಾರ ಕೂಡ ನೀಡಿ ಗೌರವಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ ಕೂಡ ಹೌದು. ಇಂಥ ಒಂದು ಬರಗಾಲ ಪೀಡಿತ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯ ಏನದ ಎಲ್ಲರಿಗೂ ಒಂದು ಮಾದರಿ ಅಂಥೇಳಿ ಹೇಳ್ಬೋದು. ಈ ವಿಚಾರಗಳನ್ನು ನಮ್ಮ ರೈತರು ತಿಳ್ಕೊಂಡು ತಾವು ಕೂಡ ತಮ್ಮ ಹೊಲದೊಳಗೆ ನೀರು ಇಂಗಿಸುವಂಥ ಒಂದು ಕೆಲಸ, ನೀರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೂ ಕೂಡ ತಾವು ಇಬ್ಬರ ಸಹಕಾರವನ್ನು ಕೂಡ ಪಡಿಬಹುದು. ಈಗಾಗಲೇ ಅವರು ಹೇಳ್ದಂಗೆ ಏನು ಎಲ್ಲರೂ ಕೂಡಿ ಕೃಷಿ ಮಾಡುವಂಥ ಒಂದು ವಾತಾವರಣವನ್ನೇನು ಅವರು ತಮ್ಮ ಭಾಗದೊಳಗೆ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ನಾವು ಎಲ್ಲರೂ ಅನುಸರಿಸಿ ಅನುಕರಣೆ ಮಾಡುವಂಥ ಒಂದು ಕಾರ್ಯ ಆಗಿದೆ ಅಂಥೇಳಿ ಹೇಳ್ಬೋದು. ಇವತ್ತು ನಮ್ಮ ರೈತರು ಪರಸ್ಪರ ಸಹಕಾರದಿಂದ ಮುಂದೆ ಬರೋದಕ್ಕೆ ಸಾಧ್ಯ ಅದ. ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿದ್ದರೆ ಜೀವನದೊಳಗೆ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಗಳು ಸರಳವಾಗಿ ಆಗ್ತಾವೆ, ಸುಗಮವಾಗಿ ಆಗ್ತಾವೆ, ಮತ್ತು ಕ್ಲುಪ್ತ ಸಮಯದೊಳಗೆ ಮುಗೀತಾವೆ. ಅಂಥ ವಿಚಾರವನ್ನು ನಾವೆಲ್ಲರೂ ಕೂಡಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಎಲ್ಲೆಲ್ಲಿ ರೈತರು ತಾವು ಒಂದೊಂದು ಏರಿಯಾದೊಳಗಿದ್ದೀರಿ, ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀರಿ ಅಥವಾ ಒಂದೇ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಅಂಥವ್ರು ಕೂಡಿಕೊಂಡು ಗುಂಪುಗಳನ್ನು ಮಾಡಿ ಆ ಗುಂಪಿನ ಮೂಲಕ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ತಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಪಾಠ ನಾವು ಇಲ್ಲಿ ಕಲಿಬಹುದಾಗಿದೆ. ಒಳ್ಳೆಯದು ಸಹೋದರರೇ, ತಮಗೆ ತುಂಬ ಧನ್ಯವಾದಗಳು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೀರಿನ ಸಂರಕ್ಷಣೆ ಅನುಭವ ಕುರಿತು ಚಡ್ಚನ್ ತಾಲೂಕು ಹಾಲೊಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರ ಕಾರ್ಬಾರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ಪಡಗಾನೂರು ಗ್ರಾಮದ ಬಸಣ್ಣ ಎನ್ ಕರ್ವಂಟನಾಳ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನೂ ಸಲಹುವನು, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ ತಾಳು ಮನವೇ, ತಲ್ಲಣಿಸದಿರು ಕಂಡ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಹುಟ್ಟಿಸಿದ ಸ್ವಾಮಿ ತಾನು ಹೊಣೆಗಾರನಿರುವಾಗ, ಕಟ್ಟಾಗಿ ಸಲಹುವನು, ಗಟ್ಟಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಪಾಂಡ್ಯ ತಾಳು ಮನವೇ ತಲ್ಲಣಿಸದಿರು ಪಾಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಆಳು ಮನವೇ ಆಳು ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ತಲ್ಲಣಿಸದಿರು ಕಂಡ್ಯ ಆಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಇತ್ತವರು ಯಾರು ಅಲ್ಲಿ ಆಹಾರವನ್ನು ಇತ್ತವರು ಯಾರು ಬಲ್ಲಿದನು ನೆಲೆಯಾದಿ ಕೇಶವರಾಯ ಬಲ್ಲಿದನು ನೆಲೆಯಾದಿ ಬಲ್ಲಿದನು ನೆಲೆಯಾದಿ ಕೇಶವರಾಯ ತಲ್ಲಣಿಸದಿರು ಪಂಡ್ಯ ತಾಳು ಮನವೇ ತಲ್ಲಣಿಸದಿರು ಪಂಡ್ಯ ತಾಳು ಮನವೇ ತಾಳು ಮನವೇ ತಾಳು ಮನವೇ ಅನುದಿನದಲ್ಲಿ ಬರುವ ದುಃಖ ದುಃಖ ನಿನ್ನ ತಾನು ಕವಿ ನುಡಿ ವೇದ ಪುರಾಣ ಶಾಸ್ತ್ರಂಗಳು ಕಿವಿಯಿಂದ ಕೇಳುವ ಕತೆ ನಿನ್ನದು ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆಯಿಕ್ಕದೆ ನೋಡುವ ಎವೆಯಿಕ್ಕದೆ ನೋಡುವ ಆ ನೋಟವು ನಿನ್ನದಯ್ಯ ಆತನು ನಿನ್ನದು ಆತನು ನಿನ್ನದು ಮನ ನಿನ್ನದು ತನು ನಿನ್ನದು.